ಹರಿ ರಾಮ ಸಮೃತಾರೇ ರಮಾರಿ ಶ್ರೀ ಪ್ರಥಮ ಮಾರ್ತವಾಹನದೊಳಗೆ ನಾವು ಕಾಣ ಪ್ರತಿಭಿ ದಾಹವಾ ಕಂಡ ಕಾಚಿದೊಳಗೆ ಕೈಲಾಸದೊಳಗ ಪಾರ್ವತಿ ಪರಮೇಶ್ವರನ ಸಭಾಗ್ಯಾದ ಈ ಮರ್ತ ಪರ್ವದೊಳಗ ಪಂಚಪಾಂಡುರಾಯವರ ಸಭಾಗ್ಯಾದಿ ಶಬ್ದಪಾತದೊಳಗ ಶೇಷ ನಾರಾಯಣನ ಸಭಾ ಶಾಣಕುಳಿ ರಾಜ ಭೂಪಾಲಿ ಪೈಕಿದೊಳಗ ಚಂಪಾವತಿ ಮಂತ ಪಟ್ಟಣ ರಾಜ ಚಂದ್ರಸೇನ ತಕ್ತ ಮೇಲೆ ಕೂತು ರಾಜ್ಯ ಮಾಡತಾನೆ ರಮಾರಿ ವೇಳೆಕ ಈಗ ನಾಸೂರಿದೆ ಆಗ್ಲಿಕ್ಕೆ ತಡವಿಲ್ಲ ರಾಜ್ಯ ಬಾಡಕ್ಕೆ ಹೋಗ್ಬೇಕಂತ ಹೇಳಿ ಆ ವೇಳೆಕ ಮನೆಯೊಳಗೆ ಬಂದು ಜಳಕ ಪಾಠ ಪೂಜೆ ಮುಗಿಸ್ಕೊಂಡಾನೆ ರಾಜ್ಯ ಕಚೇರಿಗೆ ಹೋಗ್ಬೇಕಂತೇಳಿ ರಾಜ ಪೋಷಾಕ ಮನೆ ಮೇಲೆ ಧರಿಸಿಕೊಂಡು ಹೋಗ್ಬೇಕಂತೇಳಿ ಬಲಭಾಗದಲ್ಲಿ ಚಡಿದಾರ ನಿಂತಾನ ತಮ್ಮ ಚಡಿದ ಈಗಾಗ ತಡ ಮಾಡ್ತೀವಿ ತಮ್ಮ ಸೂರ್ಯ ಆಗ್ಲಿಕ್ಕೆ ತಡವಿಲ್ಲ ಕಚೇರಿಗೆ ಹೋಗ್ಬೇಕಾಗ್ಯಾದೆ ಬೇಗ ನಿಜಾಮದಾರ್ ಖಾನೆ ಒಳಗೆ ಹೋಗಿ ನನ್ನ ರಾಜ ಪೋಷಾಕ ತೆಗೆದುಕೊಂಡು ಬರುವಂತ ನಾವು ಈಗ ತಗೋರಿ ಮಹಾರಾಜ್ ನಿಮ್ ಪೋಷಾಕ ತಯಾರಿಲ್ಲಾಗಿಟ್ಟಿನ್ರಿ ಮಹಾರಾಜ್ ರಾಜ ಪೋಷಾಕ ಮೈ ಮೇಲೆ ಧರಿಸಿಕೊಂಡಾನೆ ಮುತ್ತಿನ ತುಳಾಚಲ ಮೇಲೆ ಬಿಟ್ಕೊಂಡು ದಸ್ತರು ಮಾಲ ಕಟ್ಟಿಕೊಂಡು ತನ್ನ ರಾಜ್ಯ ಶಿಕಾಯದ ಮೇಲೆ ಹಚ್ಚಿಕೊಂಡು ಆ ವೇಳೆ ಪಾಲ್ಗಿ ಸಿಂಗಾರ ಮಾಡಿ ನಾಲ್ಕು ಜನ ಮಂದಿಗೆ ಕೂಡಲೇ ತೆಗೆದುಕೊಂಡು ಆ ವೇಳೆ ಬಾಜಿ ಭಜಂತ್ರಿ ಡೊಳ ಜಗ್ಗ ಹಚ್ಚಿಕೊಂಡು ಊದ್ಕೋತ ಬಾರಿಸ್ಕೋತ ಹೋಗ್ಬೇಕು ರಾಜ ಕಚೇರಿ ಕಂತ ತಾನ ಸಾಬೇಕ ನಡೆದ ಸಾಬೇಕೆ ಬಂದಾರ ಕಚೇರಿ ಒಳಗ ಪಾಲ್ಕಿ ಬಂದ್ರೆ ನಿಂದ್ರಲಕ್ಕೆ ತಡಿಬಿಲ್ಲ ಚಡಿದ ಚೋಬ್ದಾರ ಬಂದ ಮೇನಂತಾರೆ ಎಲ್ಲೋ ಏ ತಮದೇರ ಈ ಕಚೇರಿ ಒಳಗೆ ಬಂದ ನಾ ತಾಸು ಎರಡು ತಾಸವಾಯ್ತು ನನ್ನ ಬಾಜು ಬರಬರ್ ನಿಂತ ನ್ಯಾಯ ನಿಷ್ಪತ್ತು ಮಾಡಂತ ಪ್ರಧಾನವಿಲ್ಲ ಪ್ರಧಾನ ಕಡೆಗೆ ಹೋಗ್ಯಾ ನಮ್ಮ ಮಕ್ಕಳೇ ಮಾತು ಕೇಳ್ರಿ ಮಹಾರಾಜ ಪ್ರಧಾನಿ ಹೋಗ್ಯಾನ್ರಿ ಮನಿ ಮಳ ಊಟ ಮಾಡಕ್ ಹೋಗ್ಯಾನ್ರಿ ಆಗ್ಲಿ ತಮ್ಮ ಈಗಾಗ ತಡ ಮಾಡ್ತೀರಿ ಬೇಗನೆ ಆ ಪ್ರಧಾನಿಗೆ ಮನೆಗೆ ಹೋಗಿ ಕರೆದುಕೊಂಡು ಬರುವಂತವ್ರಾಗ್ರಿ ಆಗ್ಲಿ ಮಹಾರಾಜ್ ಹೋಗ ಬರ್ತೀನಂತ ಯಾರ ಬುದ್ಧಿ ವಾಹನ ನೋಡ್ಬೇಕಂದ್ರೆ ಚಡಿದ ಹಾರ ಇದೀನಿ ನಾವಾ ನಾಲ್ಕು ಅಡಿ ನಾಲ್ಕು ಬಾಜರು ಯಾರ ಬುದ್ಧಿ ಎಲ್ಲಿ ಬಂದಾರ ಪ್ರಧಾನ ಮನಿಗೆ ಬಂದು ಪ್ರಧಾನಿಗೆ ಧನಿ ಮಾಡಿ ಕರೀತಾರ ಪ್ರಧಾನಿ ಪ್ರಧಾನಿ ಅಲ್ಲೋ ತಮ್ಮ ನಮಸ್ಕಾರ ಪ್ರಧಾನಿ ನಮಸ್ಕಾರ ಇನ್ ನಡ್ರಿ ರಾಜರು ಬಂದ್ರ ಕಚೇರಿ ಒಳಗ ನಿಮಗ್ ಕರಿಕೊಂಡ ಬಾ ಅಂದಾರ ನಡ್ರಿ ಅಂದ ಚಡಿದಾರ ಪ್ರಧಾನಿ ಇಬ್ಬರ ಕೂಡಿ ಎಲ್ಲಿ ಬಂದ ಆರ ರಾಜ ಆರ ಕಚೇರಿಗೆ ಬಂದು ಬಾಲಿ ಊರಿ ಗುರುಗಟ್ಟೆ ಆರ ರಾಜರೇ ದರ ಬಂದು ರಾಜರಿ ನಮಸ್ಕಾರ ಮಾಡ್ತಾನ ಪ್ರಧಾನಿ ನಮಸ್ಕಾರ ಇವಾರಾದ ರಾಜರೇ ನಮಸ್ಕಾರ ಆಶೀರ್ವಾದ ಆಗಲಿ ಮಕ್ಕ ಏ ಪ್ರಧಾನಿ ಕಚೇರಿಗೆ ಮೊದಲು ನಾ ಬರ್ಬೇಕು ನೀ ಮೊದಲ ಬರಬೇಕು ಏ ಬಾಳ ಬರ್ಲಕ್ಕೆ ಇಷ್ಟ ಹಾಕಿ ಲೇಟ್ ಮಾಡ್ದಿ ಮಗ ಅಂತಂದ ಮಾತ ಕೇಳರಿ ಮಹಾರಾಜ ನಾ ಬಡು ಮನುಷ್ಯ ಪ್ರಧಾನಿ ಮನಿ ಕಡಿ ಹೋದ್ರೆ ಮನಿ ಕಡಿ ಕೆಲಸ ಆಗ್ತದ ಮಹಾರಾಜ ಇವತ್ತು ನೋಡ್ಬೇಕಂದ್ರೆ ನನ್ನ ಬಡತಾಣ ಸಂಸಾರ ಅದರಿ ಮನಿ ಕಡೆ ಹೋಗಿ ಸ್ವಲ್ಪ ತಡ ಆಗ್ಯದ ಮಹಾರಾಜ್ ನೀವು ತಾಳ್ಕೊಂಡು ಹೋಗ್ಬೇಕು ತಡ ಮಾಡ್ತೀವಿ ಕಚೇರಿ ಒಳಗೆ ಬಂದ ತಾಸು ಎರಡು ತಾಸು ಆಯ್ತು ಬೇಗನೀಗ ಸಭಾ ತಯಾರ ಮಾಡಬೇಕು 12,000 ಸೈನ್ ಮಂದಿಗೆ ತೆಗೆದುಕೊಂಡು ನಾ ರಾಜ್ಯ ಕಾರೋಬಾರ ನಡೆಸಬೇಕಾಗ್ಯದ ಬೇಗನೆ ಸಭಾ ತಯಾರು ಮಾಡಂತಂದ ಆಗ್ಲಿ ಮಹಾರಾಜ್ ಅಂತ ರಾಜನ ಆಗ್ಲೇ ತಗೊಂಡು ರಾಜ ಬಲ್ಲದಲ್ಲ ಹಾಲೆ ಗರೀಬನ ಬಲ್ಲದಾಡಿನ ಹಾಲೆ ರಾಜರ ಮಾತು ಕೇಳಿಕೊಂಡು ಬುದ್ಧಿವನ್ ಪ್ರಧಾನಿ ಎಲ್ಲಿ ಬಂದಾರೀ ಯಾವ ಸ್ಥಳದಲ್ಲಿ ನೋಡಿ ಸಭೆ ಮಾಡದ ಸಭೆ ಅಂತ ಯಾಕೆ ಬಂದು ಸಭಾಪತಿ ಆಗತ್ತೆ ಬರ್ತಲ್ಲ ಪ್ರಧಾನಿ ನೀಲಾವನ ಕಡೆ ಕೊಟ್ಟ ಕಂಬ ಅಡಕಾಜ ಅಪಡಕಾಜ ಜಮಖಾನಿ ಆಸಿ ನಾನಾ ತಿರುಗಿದ ತೋಟ ಕಟ್ಟಿ ಆರ ಉತ್ಸವಕ್ಕೆ ಉತ್ಸವೇ ನೀ ಸಭೆ ಸಭಾ ತಯಾರ ಮಾಡಿ ರಾಜರ ಎದುರ ಬಂದು ನಮಸ್ಕಾರ ಮಾಡಿ ನಂತರ ನಮಸ್ಕಾರಿ ಮಹಾರಾಜ್ ನಮಸ್ಕಾರ ಮಗ ನೀವು ಹೇಳಿದ ಪ್ರಕಾರ ನಾ ಸಭೆ ತಯಾರ ಮಾಡಿ ನೀ ಮಹಾರಾಜ ಬರೀ ಶಿವಾಸನ ಗಾದಿ ಎಲ್ಲ ಆಸಿ ನೀವು ಹೋಗಿ ಕೂಡ್ರಿ ಶಿವಾಸನ ಮೇಲಲ್ಲ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಏ ಗುರುದೇವ ಏ ಪರಮಾತ್ಮ ಈ ತಕ್ತಿ ಮೇಲೆ ಕೂತು ರಾಜ ಮಾಡ್ತಾ ಏ ದೇವಾ ನನಗ ವೇಷ ಕೊಡು ವಾಪಸ್ ಕೊಡ್ಬಿ ಆಡಂತೇಳಿ ಅದೇ ವೇಳಕ ತನ್ನ ಗುರುವಿನ ಧ್ಯಾನ ಯಾವ ಪ್ರಮಾಣ ಮಾಡ್ತಾನ ಗುರುವಿನ ನಾಮದ ಸ್ಮರಣೆಯೋಳಿದಾರೆ ಯಾರ ಅಂಜಕೆ ನಮಗೆ ನಾನ ಗುರುವಿನ ನಾಮದ ಸ್ಮರಣೆಯೋಳಿದಾರೆ ಯಾರ ಅಂಜಕೆ ನಮಗೆ ನಾನ ಯಾರ ನಂದಕ ನಮಗೆ ನಾನಾ ಸ್ಮರಣೆ ಒಳೆದಾರೆ ಯಾರ ಜಕ ನಮಗೆ ನಾನು ಬಂದು ಬಳಗನಲ್ಲ ವೆಂದೆಗಾದರೆ ಸೋಲನ ಎಲ್ಲ ಬಂದು ಬಳಗಲ್ಲ ವೆಂದೆಗಾದರೆ ಸೋಲನ ಹೇ ಗುರುದೇವ ಹಿಂದೆ ನಮ್ಮ ತಂದೆ ತಾಯಿ ಯಾವ ಪ್ರಮಾಣ ತಗ್ದು ಮೇಲೆ ಕೂತು 12,000 ದಂಡ ದರ್ಬಾರ ತೆಗೆದುಕೊಂಡು ಹಗಲು ರಾತ್ರಿ ಅನ್ನದ ಸುಗು ಬಿಟ್ಟಿದ್ರು ಗೋರಗರಿಬರಿ ಸಾಧು ಸನ್ನಿಸಿ ಮಂದಿಗೆ ಬೆಳ್ಳಿ ಬಂಗಾರ ಮುತ್ತು ಮಾಣಿಕ ಎಲ್ಲಾ ದಾನ ಮಾಡ್ತಿದ್ರೆ ಹೇ ಪರಮಾತ್ಮ ಈ ಗಾಜ ಮೇಲೆ ಕೂತನ ರಾಜ್ಯ ಮಾಡ್ತೆ ನನಗೆ ವೇಸ್ಕೊಳ್ಳು ಅಂತ ಹೇಳಕ್ಕೆ ಸಿದ್ಧ ಎಷ್ಟ ರಾಜ ಮಾಡೋ ತಾನ ರಾಜ ಮಾಡೋ ತಾನ ದಾನ ಮಾಡೋ ತಾನೇ ರಾಮಂತ ಹೋಣಾರ ಓ ರಾಮ ಮನೆಯಾಗಂತ ಹೋಣಾರ ರಾಯ ಕಚೇರಿ ಒಳಗ ಜನ ಮಂದಿ ಸಾವಿರಾರು ಜನ ಮಂದಿ ಬಂದ ಕುಂತಾರ ಈ ಕಡೆ ನೋಡ್ಬೇಕಂದ್ರ ರಾಜ ದಿನ ಒತ್ತಲ ಪ್ರಧಾನಿ ಕರೆದ ಅನ ಪ್ರಧಾನಿ ಕರೆದ ಏನಂತಂದ ಪ್ರಧಾನಿ ಜಿ ಮಹಾರಾಜ್ ಮಾತ ಕೇಳ್ತಮ್ಮ ದಿನ ನೋಡ್ಬೇಕು ಜಗದ ನ್ಯಾಯ ನಾವು ಮಾಡ್ತಿದ್ದೇವು ಇಗೋತನ ನಮ್ಮನಿ ನ್ಯಾಯ ಆದ ಮಗ ಈ ಕಡೆ ಬಾ ಅಂದ ಅದೇನದ ಮಾತ್ರ ಮಹಾರಾಜ್ ನನಗೆ ತಿಳಿಸುವಂತ ಆಗ್ಲಿ ತಂದಿ ರಾಜ ನನ್ನ ಮನಿ ಒಳಗೆ ನೋಡ್ಬೇಕಂದ್ರೆ ದೇವರ ಆಶೀರ್ವಾದ ನನಗಿಬ್ಬರ ಮಕ್ಕಳಾರ ಮಗ ಇಬ್ಬರ ಮಕ್ಕಳ ಒಳಗಿನ ಹೆಸರು ನೋಡ್ಬೇಕಂದ್ರೆ ರಾಜ ಪ್ರಾಣವಂಸ ರಾಜ ರಾಜವಂಶಿ ಎರಡು ಮಕ್ಕಳಾರ ಹೋಗಿ ಎರಡು ಮಕ್ಕಳಿಗೆ ಕರ್ಕೊಂಡು ಬರುವಂತೆ ಆಗ ಪ್ರಧಾನಿ ಹೋಗಂದ ಪ್ರಧಾನಿ ಚಡಿ ತೆಗೆದುಕೊಂಡು ನಾಲ್ಕು ಮಣಿ ನಾಲ್ಕ ಬೀದಿ ತಿರ್ಗಾಡ್ಕೋತ ಎಲ್ಲ ಮಕ್ಕಳ ಮನೆಗೆ ಬಂದಾನ ಸತ್ಯ ರಾಜ ರಾಜವಂಸ ಸತ್ಯ ರಾಜ ಪ್ರಾಣವಂಸ ಅಂತೇಳಿ ಅಂಗಳದೊಳಗ ನಿಂತ ದನಿ ಮಾಡತಾರ ಧನಿ ಮಾಡಲಕ್ಕ ತಡವಿಲ್ಲೋ ಆ ಮಕ್ಕಳ ಧನಿ ಕೇಳಿಕೊಂಡ್ರು ಸ್ವಾದ್ರ ಮೌನ ನೋಡ್ಬೇಕು ಧನಿ ಕೇಳಿ ಎರಡು ಸ್ವಾದ್ರಿಗಳು ಓಡ್ಕೊತ ಓಡ್ಕೊತ ಬಂದ ಹಾರ ಸ್ವಾದ್ರ ಮೌನ ಯಾಕೋ ನಮ್ಮ ಮಾವ ಹೊಂಟರಂತ ನಮಸ್ಕಾರಿ ಮಮ್ಮ ನಮಸ್ಕಾರಿ ಆಶೀರ್ವಾದ ಆಗಲಿ ಮಕ್ಕಳ ಇವತ್ತು ನಾ ಮನೆಗೆ ಬಂದ ಕಾರಣವೇನಂದ್ರೆ ನಿಮ್ಮ ತಂದಿ ರಾಜ ರಾಜ ಕಚೇರಿ ಕರೆದುಕೊಳ್ಳ ಬಾ ಅಂತೇಳಿ ಹುಕುಮ ಹೇಳ್ಯಾರ ಅದಕ್ಕಾಗಿ ನಾ ನಿಮಗೆ ಕರ್ಲಿಕ್ಕೆ ಬಂದಿನಿ ಮಕ್ಕಳ ಬೇಗನೆ ತಯಾರಾಗಿ ನಡೆಯುವಂತವ್ರಾಗ್ರಿ ಇಷ್ಟ ಅಂದ ಬಳಿಕ ಆ ಎರಡು ಮಕ್ಕಳಂತ ಮಾತು ಕೇಳ್ರಿ ಮಾವನವರೇ ನಿಮ್ ಕೂಡ ನಾವು ಬರ್ಲಾಕಿಲ್ಲ ಬರಂಗಿಲ್ಲ ಅಂತ ಅನ್ನಂಗಿಲ್ಲ ಬರ್ತೇವ್ರಿ ಸ್ವಲ್ಪ ತಡ್ರಿ ನಮ್ಮ ಮನಿ ಒಳಗ ನಮ್ಮ ಹಾಡದಂತ ತಾಯಿ ಆಡ ಹೋಗಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ತಾಯಿ ಆಶೀರ್ವಾದ ತಗೊಂಡು ಬರ್ತೇವ ಮಕ್ಕಳ ನಾವು ಇಬ್ಬರು ಆಗಲಿ ಮಕ್ಕಳ ಹೋಗಿ ಬರ್ರಿ ಅಂತ ಹೇಳಿ ಬೇಗನೆ ತಾಯಿ ಭೇಟಿ ಮಾಡ್ಕೊಂಡು ಬೇಗನೆ ಬರುವಂತ ಅಂತಂದ ರಾಜ ಪ್ರಾಣಸ ರಾಜ ರಾಜಸ ಎರಡು ಮಕ್ಕಳು ಎಲ್ಲಿ ಬಂದಾರ ತಾಯಿ ಅದ್ಯಾಕ ಬಂದರು ತಾಯಿ ದಿನ ಕಿ ಮನಿ ಒಳಗೆ ಕುಂತಿವಳು ತಾಯಿ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿ ಎರಡು ಮಕ್ಕಳು ಏನಂತ ಅಮ್ಮ ಯಾಕತ ಮಕ್ಕಳೇ ಮಾತು ಕೇಳ್ರಿ ತಾಯಿ ಗೊತ್ತಿನ ದಿವಸದಲ್ಲಿ ನಮ್ಮ ತಂದೆ ಕಚೇರಿ ಒಳಗೆ ಕರೆದಾರ ಅಂತ ಎದ್ರ ಸಲವಾಗಿ ಕರೆದರೋ ಏನು ನೌಕರಿ ಕೊಡ್ತಾರೋ ಏನಿಲ್ಲೋ ಅಮ್ಮ ನಾವು ಕಚೇರಿ ನಡೆದೇವು ನಿನ್ನ ಆಶೀರ್ವಾದ ಮಾಡಂತ ಎರಡು ಮಕ್ಕಳು ಹೋಗಿ ತಾಯಿ ಪಾದ ನಮಸ್ಕಾರ ಮಾಡ್ಯಾರ ಆಶೀರ್ವಾದ ಆಗಲೇ ಮಕ್ಕಳ ಇವತ್ತು ಎಂದವಿಲ್ಲದ ನಿಮ್ಮ ತಂದೆ ರಾಜ ಕಚೇರಿ ಖರ್ಚಾರಲ್ಲ ಕತಾಡವಿಲ್ಲ ಇನ್ನುವರೆಗೆ ನೀವು ನಾ ಬಾಲಕರಿದ್ರಿ ಮಕ್ಕಳೇ ಈಗ 12 ಮೇಲ್ಪಟ್ಟ ಆಗಿರಿ ಮಕ್ಕಳ ಇವತ್ತು ನಿಮ್ಮ ತಂದಿರಿ ಏನು ರಾಜಪಟ್ಟ ಅಭಿಷೇಕ ಕೊಡ್ತಿರ್ಬೇಕು ನನ್ನ ಆಶೀರ್ವಾದ ಪ್ರತಿಪೂರ್ಣ ಅದ ಹೋಗ ಬರ್ರಿ ಮಕ್ಕಳ ಅಂತಂದು ಜಯವಾಗ್ಲಿ ಹೋಗ ಬರ್ರಿ ಅಂತ ತಾಯಿ ಎಂದ ಬಳಕ ಎರಡು ಮಕ್ಕಳು ಎಲ್ಲಿ ಬಂದಾರಿ ಸ್ವಾದ್ರ ಮೌನವಲ್ಲಿ ಸ್ವಾದ್ರ ಮಾವಗ ಏನಂತಾರ ಮಮ್ಮ ನಡ್ರಿ ಅಂತ ಕುದುರೆ ಶೃಂಗಾರ ಮಾಡ್ಬೇಕಂತ ಎರಡು ಅಣ್ಣ ತಮ್ಮದರು ಒಬ್ರು ಅಣ್ಣ ತಮ್ಮ ಮಾತಾಡ್ತಾರ ತಮ್ಮ ರಾಜ ಪ್ರಾಣವಂಸ ಹೋಗ ತಮ್ಮ ನೀವಿ ನೋಡ್ಬೇಕು ಕುದುರಿ ಶೃಂಗಾರ ಮಾಡ ನಾ ಬಿ ಶೃಂಗಾರ ಮಾಡ್ತೀನಿ ಕುದುರಿ ಅಂತ ಇಬ್ಬರು ಅಣ್ಣ ತಮ್ಮ ಜನ ಬಂದಾರಿ ಎಲ್ಲಿ ಮನಿ ತಾಣ ಒಳಗ ರಾಜ ರಾಜವಂಸ ಮನೆ ಒಳಗ ಬಂದು ತನ್ನ ರಾಜ ಪೋಷಾಕ ತರಿಸಿಕೊಂಡಾನೆ ಮೂತಿನ ತ್ವಾಯಿದೆಲೆ ಮೇಲೆ ಬಿಟ್ಕೊಂಡು ತನ್ನ ರಾಜ್ಯ ಶಿಕಾಯಿ ಮೇಲೆ ಹಚ್ಚಿಕೊಂಡಾನ ಕುದುರೆ ಹಂಚ ಹಾಕ ಬಂದು ಕುದುರೆಗೆ ಬೆಳಿ ತಡಿ ಹಚ್ಚಿ ಬಿಟ್ಟಾನ ಬೆಳ್ಳಿಲಗ ಮಬಾಯಿ ಒಳಗ ಒಟ್ಟು ಕೊಟ್ಟ ಆವೇಕೆ ಕುದುರೆ ಕೊಳಗ ಕಟ್ಟಾನ ಎಳೆ ಬಿರ್ದ ಎಳೆ ಬಿರ್ದ ಕಟ್ಕೊಂಡು ತನ್ನ ರಾಜ್ಯಾಂಗಳದೊಳಗ ತಂದ ನಿಂದ್ರಜಾನೆ ಶಣತ ಮಹಾರಾಜ ಪ್ರಾಣ ಸತ್ತಾಲಲ್ಲ ಮಣ್ಣ ಆಟ ಕುದುರೆ ದಿನಿಸಿನ್ಗಳು ಮಾಡೋದ್ರ ಬಳಿಕ ಅವನಕ ನಾಲ್ಕು ದಿನಿಸಿನ್ಗಾರ ಮಾಡಬೇಕಂತ ರಾಜ ಸಣ್ಣ ಪ್ರಾಣವು ಸೇನೆ ಮಾಡಿ ಅಂತ ಅಭಿ ಕುದುರೆ ಶೃಂಗಾರ ಮಾಡಿ ಕುದುರೆಗೆ ನೋಡ್ಬೇಕಂದ್ರೆ ಶೃಂಗಾರ ಸಲವು ಮಾಡಿ ಎಂಟ ಬಿರದ ಕಟ್ಟೆ ಆನ ತಮ್ಮಿದಿ ನಾವು ಸಣ್ಣ ಪ್ರಾಣವಂಸ ಕುದುರೆ ಶೃಂಗಾರ ಮಾಡಿ ತೈತೆ ಕುದುರೆ ಹೊಡ್ಸ್ಕೊಂಡ್ ಬಂದ ಅಣ್ಣನ ಬಲ್ಲಿ ಅಣ್ಣನ ಬಲ್ಲಿ ಬಂದ ಅಣ್ಣನ ಸಮಾನ ಕುದುರೆ ನಿನ್ಸ್ ಮಾಡ್ಬೇಕಂತ ಅಣ್ಣನಂತ ಯಾಕೆ ಕುದುರೆ ನಿನ್ಸ್ ಮಾಡಿ ಏನಂತ ತಮ್ಮ ನಮಸ್ಕಾರ ಅಣ್ಣ ನಮಸ್ಕಾರ ಅಂದ ನಮಸ್ಕಾರ ತಮ್ಮ ಒಳ್ಳೆದಾಯ್ತ ಈಗ ನಿನ್ನ ಅಷ್ಟ ಐಶ್ವರ್ಯ ಅಲಂಕಾರ ನೋಡ್ಕೊಂಡು ನನ್ನ ಮನಸ್ಸಿಗೆ ಬಹಳ ಆನಂದ ಆಗದ ತಮ್ಮ ಇವತ್ತು ಬಂದ ಮಾತಿಲ್ಲ ನೀನ್ ತಪ್ಪ ಮಾಡಿದೀಯ ತಮ್ಮ ನಿನ್ನ ಕುದುರೆ ಕೊಳಗೆ ಎಷ್ಟು ಬೆರೆದ ಕಟ್ಟಿದೆ ಅಂತಂದ ನಾ ಏನ್ ತಪ್ಪು ಮಾಡಿದ ಅಣ್ಣ ಅಂದ ನೀನೆ ಕುದುರೆ ಕೊಳಗೆ ಎಂಟ ಬೆರೆದ ಕಟ್ಟಿಕೊಂಡು ಬಂದಿದ್ದೀನಿ ಜಗಳದ ಮಸ್ತಿ ಬದಲೆಲ್ಲ ಕಟ್ಕೊಂಡಂಗ ಆಗ್ತಾದೋ ನಾಳೆ ತಂದಿ ರಾಜವಾಡಕ್ಕೆ ಹೋದ ನಂತರ ನಮ್ಮ ತಂದೆ ಕೊಡಲಿ ಜನ ಮಂದಿ ಜಗಳ ಆಡತಾರೋ ಇವತ್ತ ಮನೆ ಒಳಗೆ ಎಂಟು ಬಿರ್ತಿಟ್ಟು ಹಿರಿಯ ಅಣ್ಣ ಅಂದ್ರೆ ಒಂದ ತಂದಿ ಸಮಾನ ಹಿರಿಯ ಅತ್ತಿಗೆ ಅಂದ್ರೆ ಒಂದ ತಾಯಿ ಸಮಾನ ತಮ್ಮ ಎಷ್ಟೇ ಆದ್ರೆ ನಾನ್ ನಿನ್ನ ಹಿರಿಯ ಅಣ್ಣ ಇದ್ದ ಸ್ವಲ್ಪ ನಾನ್ ನಿನ್ಗ ಬುದ್ಧಿ ಹೇಳಕತ್ತಿದ ಇದೇ ಎಂಟು ಬಿರ್ದ ಮನೆಯೊಳಗೆ ಬಿಚ್ಚುವಂತ ನಾಗತಮ್ಮ ಬಿಚ್ಚಂಗಿಲ್ಲ ಅಣ್ಣ ಯಾಕಂದ್ರೆ ತಮ್ಮ ಸಜಾ ಚಲೋ ಮಾಡ್ಯಾರ ಕುದುರೆ ಶೃಂಗಾರ ಮಾಡ್ಯಾಗ ಹೊಟ್ಟೆ ಕುದಿಲಕತ್ತಿದ್ದೇನು ಅಣ್ಣ ಮೊದಲೇ ಅಂತಾರ ಹುಣತಾಡ್ತವ್ರು ಬೆಳತಾ ಭಾಗಾದಿ ಅಂತ ನಾ ಎಂಟ ಬಿರ್ದು ಕಟ್ಟಿ ನಾ ಬಿಚ್ಚಂಗಿಲ್ಲ ನಿನಗ್ ಬಿ ತಂದಿ ಹೇಳವ ನನಗ್ ಬಿ ತಂದಿ ಹೇಳವ ಅಲೇ ನಡಿ ಹೋಗಾರೆ ಕಚೇರಿ ಒಳಗ ಕುದುರೆ ಮಾಲ ಕುಂತ ಸ್ವಾತಂತ್ರ ಮಾವನ ಪಾದಕ ನಮಸ್ಕಾರ ಮಾಡಿ ನಡ್ರಿ ಮಾವನರೇ ಹೋಗೋಣ ಕಚೇರಿಗಂತ ಇವರ ಸಾಬೇಕ ನಡೆದಾರ ಯಾವರ ಸಾಬೇಕೆ ಬಂದಾರ ತಂದೆ ಸಾಬೇಕೆ ಬಂದಾರ ತಂದೆ ಸಾಬೇಕೆ ಬಂದಾರಿ ಸಾಬೇಕೆ ಬಂದಾರ ತಂದಿ ಕಚೇರಿ ಬಂದಾವಿಲ್ಲ ಇಬ್ಬರ ಮಕ್ಕಳು ನೋಡಬೇಕಂದ್ರೆ ರಾಜ ರಾಜೋಂಸ ರಾಜ ಪ್ರಾಣೋಂಸ ಇಬ್ಬರ ಮಕ್ಕಳ ಬಂದ ತಂದಿ ಪಾದಕ ನಮ್ಮ ನಮ್ಮ ಅಂತ ನಮಸ್ಕಾರ ಮಾಡ್ಯಾರ ನಮಸ್ಕಾರ ತಂದಿ ರಾಯ ಅಂದ ಆಶೀರ್ವಾದ ಆಗಲಿ ಮಕ್ಕಳ ಹೇಳುವಂತವರಾಗಲಂತೆ ಎಲ್ಲ ಬಲ ಇಬ್ಬರ ಮಕ್ಕಳಿಗೆ ಕೂಡಿಸ್ಕೊಂಡು ಅದೇ ವೇಳೆ ಜಯ ಆಗಲಿ ಮಕ್ಕಳ ಬರ್ರಿ ಅಂತ ಹೇಳಿ ಎಡ ಬಲ ಮಕ್ಕಳಿಗೆ ಕೂಡಿಸ್ಕೊಂಡಾನ ಆ ವೇಳೆ ಮಕ್ಕಳಿಗೆ ಏನಂತಾರ ಮಕ್ಕಳ ಏನಂತಾರ ಮಾತು ಕೇಳಿರಿ ತಂದಿ ರಾಯ ನಾವು ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ನಾವು ರಾದೆವು ಇನ್ನ ತನಕ ನಮಗೆ ಕಚೇರಿ ಒಳಗೆ ಕರೆದಿಲ್ಲ ಇವತ್ತ ಕಚೇರಿ ಒಳಗೆ ಕರೆದಿರಿ ಅಂದ್ರೆ ಬಳಕ ಏನ್ ಯಾವ್ದ್ರ ಸಲವಾಗಿ ಕರೆದಿರಿ ಏನ್ ತಂದಿರಾಯ ಹೇಳುವಂತೆ ಆಗಿರಿ ಅಂದ ಆಕೆ ಕಚೇರಿ ಕಳಿಸಿದ ಕಾರಣವೇನಂದ್ರೆ ಮಕ್ಕಳ ಈ ತಕ್ಷಣ ಮೇಲೆ ಕುಂತ ನಾ ರಾಜ್ಯ ಮಾಡ್ಕೋತ ಸಾಟಿನ ನಾಟಿ ವರ್ಷವಾಯ್ತು ಇವತ್ತ ನನಗ ಕಚೇರಿ ಒಳಗೆ ರಾಜ್ಯ ಮಾಡೋದಾಗಂಗಿಲ್ಲ ಇವತ್ತು ಜನ ಮಂದಿಗೆ ಪಗಾರ ಮಾಡ್ಬೇಕಂತ ನನ್ನ ಕಣ ಕಾಣೋದಿಲ್ಲ ಏನಾದ್ರೂ ಪೆನ್ನ ತೆಗೆದುಕೊಂಡು ಬರೀಬೇಕಂತ ನನ್ನ ಕೈ ನಡ್ಗಲ್ಕತ್ತಾವೋ ಈಗ ನೋಡ್ಬೇಕಾಯ್ತು ನಿಮಗ ಪಟ್ಟಾಭಿಷೇಕ ಮಾಡಿಸಿ ನಾ ಸುಖದ ಬಕರಿ ಊಟ ಮಾಡಿ ನಾ ಮನೆ ಒಳಗ ಮುಕ್ತಿ ಗಳಬೇಕಂತೀನಿ ಮಕ್ಕಳ ಹಿಂದಕ್ಕೆ 12,000 ಜನ ಮಂದಿಗೆ ಹ್ಯಾಂಗ ತೆಗೆದುಕೊಂಡು ರಾಜ್ಯ ಮಾಡಿದ ಅದರಂತೆ ರಾಜ್ಯ ಮಾಡಬೇಕು ಜನ ಮಂದಿಗೆ ಕಷ್ಟದಲ್ಲಿ ಇಡಬೇಡ್ರಿ ಮಕ್ಕಳೇ ಅಂತಂದ ಇಷ್ಟ ಮಾತಾಡಾಕಿದ್ರಾವಿಲ್ಲ ಮಕ್ಕಳದು ತಂದಿದ ಮಾತಾಡಿದ್ರೆ ಎಲ್ಲಿ ಹಾಕತ್ತೀರಿ ಇವಳಾಗ ಇಲ್ಲಿನ ಕತ್ತಿ ಇಲ್ಲಿ ಆಗಾದ್ರೆ ಕತ್ತಿ ಎಲ್ಲಿ ಬಿಳಿತಾದ ಇಬ್ಬರ ಅಣ್ಣ ತಮ್ಮದರ ನೋಡ್ಬೇಕು ಕುದುರೆ ಒಂದೇ ನೋಡ್ಬೇಕಂದ್ರೆ ಊಟಕ್ಕೆ ಕೊಟ್ಟು ಕಟ್ಟಿಂದಿದ್ದು ಅಣ್ಣನ ಕುದುರೆ ತಮ್ಮನ ಕುದುರೆ ಒಂದೇ ಜಾಗದಾಗ ಕಟ್ಟಿಂದಿದ್ದು ರೀ ಹಿರಿ ಆತ ಅಣ್ಣನ ಕುದುರೆ ನೋಡ್ಬೇಕಾದ್ರೆ ನನ್ನ ಮೇಲೆ ಕೂಡ ಆತ ದೊಡ್ಡ ಮಾನ ಯಜಮಾನ ಸಣ್ಣವನ ಕುದುರೆ ನೋಡ್ಬೇಕಾದ್ರೆ ಎಂಟು ಬಿರ್ದು ಕಟ್ಟದಂತ ಹಿರಿ ಅಣ್ಣನ ಕುದುರೆ ಕಡೆಕೊಂಡು ಸಣ್ಣ ತಮ್ಮನ ಕುದುರೆ ನೋಡ್ಬೇಕಾದ್ರೆ ಜಗಳ ಹಿಡಿಯಿತು ಕುದುರೆಗಳು ನೋಡಿ ಜಗಳ ಹಿಡಿಯಿತು ಎಲ್ಲೋ ನಿನ್ನ ಮ್ಯಾಲ ಕೂಡಂತ ದೊರಿ ದೊಡ್ಡ ಇದ್ರಬೇಕು ನನ್ನ ಮ್ಯಾಲ ಕೂಡ ದೊರಿ ಸಣ್ಣವಾನ ಮಾನಪಾನ ಮುತ್ತೈ ತಾಲಿನಿಂದ ನಾ ಸಣ್ಣವಿದ್ದೀನಿ ಮಗನ ನಿನ್ನ ಜೀವಕ ನೀ ದೊಡ್ಡವ ನನ್ನ ಜೀವಕ ನಾ ದೊಡ್ಡವ ಮಗನೇ ಅಂತ ಹೇಳಿ ಆ ವೇಳೆ ಆ ಘಗ್ರೆ ಕಟ್ಟಿ ಚಲ ಮಗನ ಕುದುರೆ ಜಗಾನೆ ಓಡಾವ ಕಂತ ಓ ನಾರಾಯಗಂತ ಓ ನಾರಾಯ ವಾಜ ಮಾಡಿ ಎರಡು ಕುದುರೆ ಹಿಡ್ಕೊಂಡು ಒಂದೇ ಜಗದಾಗ ತನ್ನಿರ್ಸ ಮಾಡ್ಯಾರ ಸಿಪಾಯಿ ಮಂದಿ ಅಂತಾರ ನಮಸ್ಕಾರ ನಮಸ್ಕಾರ ನಿಮ್ ನೌಕರಿ ಸಾಕ್ ನಮ್ ಯಾಕ್ರ ಮಕ್ಕಳ ಯಾಕೆ ಎದುರಿಸಲ್ವಾಗ? ಅರೆ ಎಂಟು ಬೀರದ ಕಟ್ಟವ್ರು ನೀವೇ, ಏಳು ಬೀರದ ಕಟ್ಟವ್ರು ನೀವೇ. ಹೌದು ರಾಜಾರ್ ನೀವೇ ಆದ್ರಿ, ಪ್ರಧಾನಿ ನೀವೇ ಆದ್ರೆ ನಾವು ಯಾವ್ದಕ್ಕೆ ನೌಕರಿ ಮಾಡಾಮ್ರಿ? ನಾವು ಹೋದ್ ಪರದೇಶ ಹಾಕಂತ ಜವಾನ ಮಂದಿ ಎಲ್ಲ ಕಿತ್ತಿಲ್ಲ ರಾಜನ ಬಲಿ ಬಂದದ ಬಿರಾದಿ ರಾಜ ಅಂತ ನಾ ಗೌಳಿ ಮಾಡಬೇಡ ತಮ್ಮದಿರಿ, ನಾ ಹೇಳ್ತೀನಿ ನನ್ನ ಮಕ್ಕಳಿಗೆ. ಆ ವೇಗೆ ಬಲಭಾಗದಲ್ಲಿ ಮಕ್ಕಳಿದ್ರು, ಮಕ್ಕಳಿಗೆ ಕರೆದೇವೇನಂತ ಹೇಳೋ ಮಕ್ಕಳೇ, ನೀವು ಮನೆಯಿಂದ ಬರಬೇಕ ಎಷ್ಟು ಬಿರುದ ಕಟ್ಕೊಂಡು ಬಂದಿರಿ ಮಕ್ಕಳೇ? ಎರಡು ಸಲವಾಗಿ ಯಾಕೆ ಜಗಳದ ಮಷ್ಟಿ ಬಿರುದು ಕಟ್ಕೊಂಡು ಬಂದಿರಲ್ಲ ಹಿರಿಯ ರಾಜ ರಾಜೋಸ ಎದ್ದು ತಂದಿ ಅದರ ಬಂದು ಕೈ ಜೋಡಿಸಿ ಏನಂತ ನಮ್ಮ ಮಾತು ಕೇಳಿ ತಂದಿರಾಯ. ಏನು ಎಂಟ ಬಿರುದ ನಾ ಕಟ್ಟಿಲ್ಲ, ನಾ ಏಳು ಬಿರುದ ಕಟ್ಟಿನಿ ರಾಜ ನಮಗ ಇದ್ದೀನಿ. ಇವ ಸಣ್ಣ ಎಷ್ಟು ಹೇಳಿದ್ರ ಹಾದಾಗ ಹೇಳದ್ರೆ ಕೇಳಿಲ್ಲ ಸಣ್ಣ ತಮ್ಮ ರಾಜ ಪ್ರಾಣವಸ ಎಂಟ ಬಿರುದ ಕಟ್ಟ ನಾ ನೋಡ್ರಿ ಅವ್ನಿಗೆ ಕೇಳ್ರಿ ತಂದಿರಾಯ ಅಂದ. ಆಗಲಿ ಅಂತೇಳಿ ಎದುರು ನಿಂತಿದ ಸಣ್ಣ ತಮ್ಮ ಪ್ರಾಣವಸ ಆ ಪ್ರಾಣವಸ ತಂದಿವೇನಂತ ಎಲೋ ಏ ಮಗನ ಎಂಟ ಬಿರುದ ಯಾರು ಕಟ್ಟ ಯಾರ ಎದ್ರ ಸಲ್ವಾ ಕಟ್ಟಿದೆ ಮಗನೇ? ಎದ್ರ ಸಲ ಕಟ್ಟಿ ನಾನು ಕಾಸಿದ್ದು ನಾ ಕಟ್ಟಿನಿ. ಅಲ್ಲೇ ಮಗನೇ ಎಂಟು ಬಿರುದು ಹಂಗೆ ಕಟ್ಟಿದೆ, ಆದ್ರೆ ಯಾವಾದ್ರೂ ಒಂದು ನೌಕರಿ ಮಾಡಿ ಬಾಲ ಪಡೆದಿದೆ ನಾ ಮಗನ. ನೀವು ಹಿಂದೂ ಹೇಳಿಲ್ಲ ಮುಂದೆ ಹೇಳ್ರಿ ಮಹಾರಾಜ, ಇನ್ ಮುಂದೆ ಹೇಳ್ರಿ ಮಹಾರಾಜ, ನಾ ರಾಜಕೀಯ ಮಾಡ್ತೀನಿ. ಆಗಲೇ ಮಗನೇ ಈಗ ನೀ ರಾಜಕೀಯ ಮಾಡ್ತೀನಿ ಖರೆಯಾದ ಇಳಿದ ಹಗಲು ರಾತ್ರಿ ನಡ್ಕೋತ ಹೋಗ್ಬೇಕಾಯ್ತ ಸವಾರು ತಿಂಗಳ ಹಾದಿಯಾದನೋ ಏ ಮಗನ. ನಾವು ಮಾವತಿ ಎಂಬಂತ ಪಟ್ಟಣ ರಾಜ ಕಲ್ಪಸ ರಾಜ ತತ್ತಿ ಮೇಲೆ ಕೂತು ರಾಜ ಮಾಡ್ತಾನ ಆತ ನನ್ನ ದುಸ್ಮಾನ ವೈರ್ಯಾನೇ ಅವನ ಪ್ರಾಣ ಸರ್ದ ಮಾಡಿ ಬರಬೇಕು ಅವನ ಎಳಿಸಿ ಮ್ಯಾಲ ದುಮ್ದು ಮ್ಯಾ ಕೆರಿಯದ ಆ ದುಮ್ದು ಮ್ಯಾ ಕೆರಿ ಹೊಡೆದು ಎಳು ಬಿಡ್ಗಾವಲ ನೀರ ನನ್ನ ಊರ ಒಳಗ ಹೋಗಿಸಬೇಕು ಆ ಕೆರಿ ಪಾಲದ ಮ್ಯಾಲ ಮೂಗಾರ ಕೆಳತಾನ ಸೇಂದ್ರ ಕಪ್ಪಿ ಅದೇ ಬೆಳಕ ಸಪ್ತ ಪಾತಾಳದಲ್ಲಿ ಇರಂತ ನಾಗಶೇಷ ನಾರಾಯಣ ಗಿಡದಲ್ಲಿ ಕೊಡಂತ ಪಾರೋಳು ಪಕ್ಷಿ ಇವರು ಮೂರಗ ಮೂಗಾರ ಪ್ರಾಣ ಸದ ಮಾಡ ಬರಬೇಕು ಅಂದ್ರೆ ಅದೇ ಬೆಳಕೆ ನಾ ಶಭಾಶ್ರೀ ಮಗ ಅಂತ ಹೇಳಿ ಆ ಕತ್ತಿ ಮಾಡ್ಕೊಂಡು ನೀನು ಪಟ ಅಭಿಷೇಕ ಕೊಡ್ತೀನಿ ಅಂತಂದ. ಆಗ್ಲಿ ತಂದಿರಾಯ ನಮ ನಮ ನಿಮ್ ಪಾದ ನಮಸ್ಕಾರ, ನಿಮ್ ಆಶೀರ್ವಾದ ಇಂತ ಸಾವಿರಾರು ನೌಕರಿ ಮಾಡ್ಕೊಂಡು ಬರ್ತೀನಿ ತಂದಿರಾಯ. ರಾಜ ಪ್ರಾಣೋಸ ಬಂದ ತಂದಿ ಪಾದದ ಬಲ್ಲಿ ಬಂದು ನಮಸ್ಕಾರ ಮಾಡದನ ತಂದಿಗಿ ತಂದಿರಾಯ ನನಗ ಆಶೀರ್ವಾದ ಕೊಡ್ರಿ ನಾವು ಹೋಗ ಬರ್ತೀನಿ ನೌಕರಿ ಮಾಡ ಬರ್ತೀನಂತ ತಂದಿ ಪಾದ ನಮಸ್ಕಾರ ಮಾಡಿ ಕುಂತ ಕುದ್ರಿ ಮ್ಯಾಲ ಬೆಳ್ಳಿ ಲಗಾಮ ಬಾಯಲ್ಲಿ ಕೊಟ್ಟಿಟ್ಟ ಅಣ್ಣ ತಾರಿ ಕುದ್ರಿ ಮ್ಯಾಲ ಕುಂತು ನಾ ಹೋಗ ಬರ್ತೀನಿ ನೌಕರಿ ಮಾಡ ಬರ್ತೀನಂತ ಆತ ನೋಡ್ಬೇಕು ಕುದ್ರಿ ಮ್ಯಾಲ ಕುಂತು ಕುದ್ರಿ ಬಿಟ್ಟ ಊರ್ ಹೊರಗೆ ಬಂದ ಇದಿನ ಕತ್ತಿ ಇಲ್ಲೇ ಆದ್ರಿ ಕತ್ತಿ ಎಲ್ಲಿ ಬೆಳೀತಾ ಅದು ಹಿರಿಯ ಆತ ಅಣ್ಣ ಇದೀನ ಅವ ತಂದಿ ಸಭದೊಳಗೆ ಕುಂತಿದ್ದ ಗಪ್ನಿ ಅದು ತಂದಿ ಅಂತ ಯಾಕ ಬಂದ ತಂದಿ ಅದರ ಬಂದ ಹೇ ತಂದಿ ರಾಜ ನನ್ನ ಅಣ್ಣ ತಮ್ಮಗ ಪ್ರಾಣ ಹೋಗಂತ ನೌಕರಿ ಹೇಳಿದ್ರಿ ಈಗ ನಾ ಈ ತಕ್ಕಿನ ಕೂತು ನಾ ಏನ್ ರಾಜ ಮಾಡಿಲಿ ತಾತ ನಾ ನೋಡ್ಬೇಕಂತ ತಮ್ಮನ ಕೊಡಲಿ ವಾದ ಅಂದ್ರ ಅಂಜ ಬೇಡಂತ ನೀ ಶಕ್ತಿ ಹಿಂದೆ ಕಾತದ ಹೂವಂತ ಏನ ಭಂಟ ಅನಿಸಿ ನನ್ನ ತಮ್ಮನ ಕೊಡಲ ನಾನು ಹೊಂಟ ಹೋತೀನಿ ತಾತ ಈ ರಾಜ ಸಿಂಹಾಸನ ನನಗೆ ಬೇಕಾಗಿಲ್ಲ ನಾನು ಹೊಂಟ ಹೋತೀನಿ ನನಗೆ ಹಾಪಳೆ ಕೊಡ್ರಿ ತಂದಿ ರಾಜ ಅಂತಂದ ತಂದಿರಿ ನಾವತ್ತಾನ ಶಾಣ ಮಗನಿಗೆ ನೌಕರಿ ಕೊಟ್ಟಿರಿ ನೀವು ನೌಕರಿ ಕೊಡ್ತೀನಿ ನೀವು ಇಬ್ಬರು ಹೋಗಿ ಆ ಕಡೆ ಹೋಗ್ರಿ ನೌಕರಿ ಮಾಡ್ಕೊಂಡು ಬರ್ರಿ ಮಕ್ಕಳ್ರಿ ಅಂತ ಅವಾಗ ಹೋಗ ನೀ ಬಿ ಹೋಗ ಮಗ ಅಂತ ಆಶೀರ್ವಾದ ಕೊಟ್ಟ ಇಬ್ಬರ ಅಡತಮ್ದಾರು ಹೋಗ್ರಲ್ಲ ಕಡಬಿಲ್ಲ ರಾಜ ಪ್ರಾಣೋ ಸೀನ್ ಮಾಡಿದ್ರಿ ಕುದ್ರಿ ಮ್ಯಾಲ ಕುಂತು ನಡೆದಿದ್ದ ಊರವರೆಗ ಹಿರಿಯ ತಾಂಡ ರಾಜ ರಾಜೋ ಸೀನ್ ಅಂತ ಎಲ್ಲೋ ತಮ್ಮ ರಾಜ ಪ್ರಾಣೋಸ ಸ್ವಲ್ಪ ಕುದ್ರಿ ರೀಸ್ ಮಾಡ ತಮ್ಮ ನಾವಿ ಬರ್ತೀನಿ ನಿನ್ನ ಜೊತೆ ಗುಡಿ ಅಂದ ನನ್ನ ಸಲುವಾಗಿ ನೀ ಯಾಕೆ ಬರ್ತೀ ನೀ ಬೇಡ ಕೂತು ರಾಜ ಮಾಡೋದು ನಾವು ತಂದಿ ನಿನ್ಗ ರಾಜಸಿಂಹಾಸನ ಕೊಟ್ಟಾನೆ ನನಗ ಪ್ರಾಣ ಹೋಗಂತ ನಂಬಿಕೆ ನಾ ಹೊಂಟು ಹೋತೀನಿ ಅಣ್ಣ ನನ್ನ ಸಲುವಾಗಿ ನೀ ಯಾಕೆ ಹೊಂಟಿದಿ ಹೋಗು ತಕ್ಕ ಮೇಲೆ ಕುಂತು ರಾಜ ಮಾಡುವಂತ ನಾಗಂತಂದ ಎಷ್ಟ ಅಂದ ಬಳಕ ಅಣ್ಣ ಅಂತ ಅನ್ನ ಎಷ್ಟ ಆದ್ರೆ ಅಣ್ಣ ಅಂತ ನನ್ನ ಹಿರಿಯ ವಿಧಿ ಎಲ್ಲ ತಳ್ಕೊಂಡು ಹೋಗ್ಬೇಕಂತ ತಮ್ಮ ಹಾಗೆಲ್ಲ ತಮ್ಮ ನೀ ಸಣ್ಣ ವಿಧಿ ನಿನ್ ಕಿಳಿಯಂಗಿಲ್ಲ ನೀವೊಬ್ಬನೇ ಹೋಗ್ಬೇಡದಲ್ಲಡೆ ಅಳಾಕ ನಾವಿ ಬರ್ತೀನಿ ರಣಮೈದಾನದಾಗ ಎಷ್ಟು ಪ್ರಾಣ ಹೋಗ್ತಾವ ಎಷ್ಟು ಜೀವ ಹೋಗುತ್ತಾವು ನಾವಿ ಬರ್ತೀನಿ ನೀನು ಕೂಡ ತಮ್ಮ ಕರೆ ಹೋಗದ ಹೋಗುತ್ತೇವು ಮನಿ ಒಳಗ ಆಡದತ್ತ ತಾಯಿ ಆಳ ಹೋಗಿ ತಾಯಿ ಆಶೀರ್ವಾದ ಕೂಡ ಹೋಗಾರಿಲ್ಲಡೆ ಆಳಾಕಂತ ಇಬ್ಬರ ಆಡ್ತಮ್ದೆ ಯಾರ ಕುಂತು ಆ ತೊಡಬೇಕಾದ್ರ ರಾಜನ ಮನಿಗೆ ಬಂದಾರ ದೇವರಿ ರಾಜನ ಮನಿ ಒಳಗ ಬಂದ ಮಾಡ್ಯಾರ ಅಮ್ಮ. ಯಾಕ್ರಿ ಮಕ್ಕಳೇ? ನಮಸ್ಕಾರ ತಾಯಿ ಅಂತ ತಾಯಿ ಪಗ ನಮಸ್ಕಾರ ಮಾಡಬೇಕು. ತಾಯಿ ದಿನ ಹಾಕಿ ಆರ್ತಿ ತಗೊಂಡು ಮಕ್ಕಳಿಗೆ ಆರ್ತಿ ಬೆಳಗಲ ಹಾಕ ಬಂದ ಆಳ. ಬರ ಬರ ಮಕ್ಕಳ, ನೀವು ಜನ ಮಂದಿ ಹನ್ನೆರಡು ಸಾವಿರ ಜನ ಮಂದಿ ದೃಷ್ಟಿ ಆಗಿರ್ಬೇಕು, ನಿಮ್ಗೆ ಆರ್ತಿ ಬೆಳಗ್ತೀನಿ ಬರೀ ಮಕ್ಕಳೇ ಅಂತ. ಹಿರಿಯಾತ ಮಗನಿಗೆ ಆರ್ತಿ ಬೆಳಗತ್ತಿದ್ದಳು. ತಮ್ಮ ಎಲ್ಲನ ಎಲ್ಲಿದ್ರೆ ತಮ್ಮ ಯಾಕೆ ಕಾಣಲ್ಗ ನಮ್ಮ ಮಗ ತಮ್ಮ ಎಲ್ಲಿ ಬಿಟ್ಟ ಎಲ್ಲಿ ಬಿಟ್ಟು ಬಂದಿದಿ? ತಮ್ಮ ನೋಡಬೇಕಂದ್ರೆ ಹಿಂದೆ ನಾರಾಜಾಯಿ ನಿಂತನೋಡವಾ, ಈಗ ತಮ್ಮ ಯಾಕೆ ಕೆಳಗೆ ಗೋಣಾಕಿ ನಿಂತಾನು. ಅವನಿಗೆ ಆರ್ತಿ ಬೆಳಗ ಅಂತ ಅನ್ಬೇಕು ಕ್ಷಣ ತಮ್ಮಂತನವಾ. ಏನು ನನಗ ನೀ ಆರ್ತಿ ಬೆಳಗ್ ಬೇಡ ತಾಯಿ. ಹಿರಿಯಾತ ಅಣ್ಣಗ್ ನೋಡ್ಬೇಕ ಬೆಳಗು ರಾಜ ರಾಜವಂಶ ನನಗ ಬೆಳಗ್ಗೆ ಬೇಡ. ಯಾಕೋ ಮಗನೇ ಇಷ್ಟ ಕಟ್ಟು ಶಬ್ದ ಮಾತಾಡಕತ್ತಿದಿ? ಎಷ್ಟಾದ ಕಷ್ಟ ಪಡೋದ ನಾನು ನಿಮಗೆ ಇಬ್ಬರಿಗೆ ಹರಿದೀನಿ ಮಕ್ಕಳ. ಇಂತ ಕಟ್ಟ ಶಬ್ದ ಯಾಕೆ ನುಡ್ಲಿಕತ್ತಿದಿ ಮಗ? ಯಾಕೋ ರಾಜ ರಾಜವಂಶ ತಮಗೆ ಏನ್ರೆ ಮಾತಾಡ್ರೇನು ಮಗನಿಗೆ? ನಿಮ್ಮ ತಂದೆ ಏನ್ರೆ ನಿಮಗೆ ಸಿಟ್ಟು ಮಾಡ್ಯಾರೇನು ಮಕ್ಕಳ? ತಮ್ಮ ಯಾಕೆ ಇಂತ ಪರಿ ಕಟ್ಟೋ ಶಬ್ದ ಮಾತಾಡ್ಕತ್ತಾನ ಮಗ? ಮಾತ ಕೇಳ ಆಡದ ತಾಯಿ, ತದೀನಿ ಅವರ ನೌಕರಿ ಕೊಟ್ಟಾರ. ಆತ ನೋಡ್ಬೇಕಂದ್ರೆ ಒಮ್ಮೆ ಆ ಊರಿಗೆ ಹೋಗಿ ಆ ನೋಡ್ಬೇಕ ರಾಜಾಗ ಸರ್ದ ಮಾಡಿ ಆ ಊರ ನೀರ ನಮ್ಮ ಊರಿಗೆ ತರಬೇಕಂತ ನೌಕರಿ ಕೊಟ್ಟಾರ ತಮ್ಮಗ. ಅದ್ರ ಕಡೆ ತಮ್ಮ ನಾರಾದಾಗಿ ನಿಂತಾನವ. ಆಗಲಿ ಮಕ್ಕಳ, ಈಗ ಹೋಗ ಬರುವಂತರು ಆಗ್ರಿ. ನಿಮ್ಮ ಸಲುವಾಗಿ ನನ್ನ ಆಶೀರ್ವಾದ ಪ್ರತಿಪೂರ್ಣ ಆದ. ನೀವು ತಡವಾಡಬೇಡ್ರಿ ಮಕ್ಕಳೇ ಅಂತ. ಆ ಮಕ್ಕಳಿಗೆ ಖೂನ್ ಕೊಡ್ತೇ ಇರ್ಲಾರ್ದಂತೆ ಮನೆಯೊಳಗೆ ಬಂದು ಫರಾಳದ ಬುತ್ತಿ ತಯಾರ ಮಾಡಿ ಆ ಕುದುರೆ ತೊಬಡಿ ಒಳಗ ಖೂನ ಇರ್ಲಾರ್ದಂತೆ ಕುದುರೆ ತೊಬಡಿ ಒಳಗೆ ಇಟ್ಟಾಳ. ಹೋಗ ಬರ್ರಿ ಮಕ್ಕಳೇ ಅಂತ ತಾಯಿದಂತಕ್ಕೆ ಆಶೀರ್ವಾದ ಕೊಟ್ಟಾಳ. ಹೋಗಿ ಬರ್ರಿ ಮಕ್ಕಳೇ ಅಂತಂದಳು. ಎರಡು ಮಕ್ಕಳು ನೋಡ್ಬೇಕಂದ್ರೆ ತಾಯಿ ಆಶೀರ್ವಾದ ತಗೊಂಡು ಇಬ್ಬರ ಅಣ್ಣ ತಮ್ಮದ್ರೆ ಕುದುರೆ ಮ್ಯಾಲೆ ಕುಂತು ಬೆಳಿಲ ಅವ ಬಾಯಿಗೆ ಕೊಟ್ಟು ಕೊಟ್ಟ ಅಣ್ಣ ಹಾರಿ ಕುದುರೆ ಮ್ಯಾಲೆ ಕುಂತು ಇಬ್ಬರ ಅಣ್ಣ ತಮ್ಮದ್ರೆ ಕುದುರೆ ಮ್ಯಾಲ ಕುಂತು ನೋಡ್ಬೇಕಂದ್ರ ಹೆಡದ ಅನ್ನದ ಹಾದೀನಿ ಅನ್ನದ ಒಳಗಿ ಬೆಳೀತಾದ ಕತಿ ಬೆಳೀತಾದ ಇಬ್ಬರ ಯಾಕೋ ಹೊಡಿ ಹೊಡಿ ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ್ ಹೊಂಟದ ಒಂದಂತರ ಒಳಗ ಇದು ಯಾವ್ದರ ಅವಾಜ್ ಅದರೋ ಅಣ್ಣ? ಯಾಕಂದ್ರ ನೀ ಎಷ್ಟಾದ್ರೂ ಹಿರಿಯಾಗಿ ಇದೀ ಅಣ್ಣ. ಇದು ಯಾವ್ದರ ಅವಾಜ್ ಅದ ಅಣ್ಣ ಹೇಳು ಬಂತಿ? ಇಲ್ಲಿ ಹುಲಿ ಕಡಿ ಸಿಂಹಾಸನದ ಗರ್ಜನೆ ಆದ. ನೀ ಏನ ಭಯ ಪಡಿಬೇಡ ತಮ್ಮ, ನಿನ್ನ ಹಿಂಭಾಗಲೇ ನಾನು ಇದ್ದ, ನಿಮ್ ಮುಂದಾಗಿ ನೌಕರಿ ಮಾಡುವಂತ ನಾಗ ಮಗ ಅಂತಂದ. ಇಬ್ಬರ ಅಣ್ಣ ತಗೋದು ಯಾರು ಒಂದಂತರ ಒಳಗೆ ನಡೆದ ಆರು ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ್ ಹೊಂಟ. ಅದು ಅಲ್ಲಿ ಏನಾಗಿತ್ತಂದ್ರೆ ಹಿಂದಿನ ಕಾಲದ ಒಳಗ ತಂದಿ ಆತನ ತಂದಿ ಬಂದ ನಡೆ ಆಡಿ ಇಂದು ಜಗಾರಣ ಮೈದಾನವಿತ್ರಿ ಸಾವಿರಾರು ಜನ ಬಂದಿ ಸಿಪಾಯಿ ಬಂದಿದ್ದು ಪ್ರಾಣ ಹೋಗಿತ್ತು ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ ಹೊಟ್ಟಿತ್ತು. ತಮ್ಮ ಏನಂತಾರ ತಮ್ಮ ಅಣ್ಣ ನನಗ ಯಾಕೋ ಹಸುವಾಗಿ ಅವು ಹೊಟ್ಟೆಯಾಗ ಏನಾರ ಇದ್ರ ನಡೆ ಆಳಾಗ ಬರ್ತಾ ಅದು ನನಗ ಹೊಟ್ಟೆಯಾಗ ಬಗ್ ಮಾಡಕತ್ತಿ ಅದು ಅಣ್ಣ ಏನಾರ ಊಟಕ್ಕೆ ಇದ್ರೆ ಕೊಡು ಅಂದ. ಎಲ್ಲೋ ತಮ್ಮ ಮನೆಯಿಂದ ಬರ್ಬೇಕ ತಾಯಿದಕ್ಕೆ ಎಷ್ಟು ಹಾಲು ಪರಿಸರ ಊಟ ಮಾಡಿ ಹೋಗ್ರಿ ಮಕ್ಕಳೇ ಅಂತೇ ಅದೇ ಬೇಕ ತಾಯಿ ಎಷ್ಟು ಹಾಲು ಪರಿಸಳು ತಮ್ಮ ತಾಯಿ ಮಾತ ನಾವು ಮೀರಿ ಬಂದೀವು ತಮ್ಮ ತಾಯಿ ಜೀವನ ನಾಯಿ ಜೀವ ಅನ್ಸಿಯಾದ ಆ ಬೆಳಕ್ಕೆ ತಾಯಿ ಮಾತ ಮೀರಿ ನಾವು ಬಂದೀವು ತಮ್ಮ ಈಗ ಇಂತ ಕಾಣ್ತಾರ ಒಂದೊಳಗ ನಾನ್ನ ಬೇಡದ್ರ ನಾ ಎಲ್ಲಿದ್ದ ಅನ್ನ ತಂದು ಕೊಡ್ಲಿ ಮಗ ತಮ್ಮ ತಮ್ಮ ಅಣ್ಣ ಮಾತು ಕೇಳ ನನಗೆ ಹಸು ತಾಲ ಹೊಟ್ಟೆ ಅದು ದಿನಾಲ ನೋಡ್ಬೇಕಾದ್ರೆ ನಮ್ಮ ಮನೆ ತಾನೊಳಗ ನಾವು ನೋಡ್ಬೇಕು ಕುದುರೆ ನೋಡ್ಬೇಕು ಕಳ್ಳಿದಾಣಿ ಆಗುತ್ತಿದ್ಯೋ ಚಂದಿ ಕೊಡುತ್ತಿದ್ದೇವು ಎಲ್ಲರವನ್ನ ನಾಲ್ಕು ದಾಣಿ ಕಳ್ಳಿದಾಣಿ ಅವನ್ನು ತಗೊಂಡು ಬಾ ಅಣ್ಣ ಮಾತಾಡಿವಂತ ಮಗಂತ ಹೇಳಿ ತಮಗ ಬಾಜು ನಿಂದಿರ್ಸಾನೆ ಎಲ್ಲಿ ಬಂದ ಹಣ ಕುದುರೆ ಅಂತ ಹಾಕ ಬಂದ ಕುದುರೆ ತೋಬಡಿ ಒಳಗ ಕೈ ಹಾಕಬೇಕಾ ತಾಯಿದಂತಕ್ಕೆ ಫರಾಳ ಬುತ್ತಿ ಕಟ್ಟಿದಳು ಆಯ ದೇವಾ ಕೂನ ಕೊಡ್ತಿರ್ಲಾರ್ದಂತೆ ಮಕ್ಕಳಿಗೆ ಈ ಫರಾಳ ಬುತ್ತಿ ಕಟ್ಟಾಳ ನಮ್ಮ ತಾಯಿ. ಏ ತಮ್ಮ ನಮಗ ಕೂನ ಕೊಡ್ತಿರ್ಲಾರ್ದಂತೆ ತಾಯಿ ಬುತ್ತಿ ಕಟ್ಟಾಳು ಈಗ ಬಾ ತಮ್ಮ ಇಬ್ಬರು ಕೂಡಿಕೊಂಡು ಆ ಕೆರಿ ಪಾಳದ ಮೇಲೆ ಹೋಗಿ ನಾವು ಊಟ ಮಾಡೋಣ ನಡೀತಮ್ಮ ಅಂತ ಆ ನೈತಮ್ಮ ತಮ್ಮ ನಂತೆ ಯಾಕೆ ಬಂದು ಎಲ್ಲೋ ತಮ್ಮ ನಡಿ ತಾಯಿ ಬುತ್ತಿ ಕಟ್ಟಾಳ ಹೋಗೋಣ ನಡಿ ಅಂತಂದ. ಇಬ್ಬರ ಅಡತಮ್ಮದ ಯಾರ ಕೂತ್ಕೊಡ್ಬೇಕಾದ್ರೆ ಎಲ್ಲಿ ಆ ಒಡತ್ರ ಊಟ ಮಾಡಿ ಮತ್ತ ಕುದುರೆ ಬ್ಯಾಲ ಕೂತು ನಡೆದ್ರು ನಡೀತಾ ನಡೀತಾ ಹೊತ್ತ ಮುಣಿಗಾದ ಕತ್ತಲಾಯ್ತು. ಇಬ್ಬರ ಅಣ್ಣದ ಯಾರಂತಾವ್ ಎಡ ಏನು ಇಟ್ಟು ತನಕ ಆ ಹೊತ್ತಿತ್ತು ನಾವು ದಾರಿ ನೋಡದೇವು ಈಗ ನಡೆದು ನೋಡದ್ ನನ್ನ ಕೈ ಕಾಲ ನೈಲ ಹಾಕತ್ತೆ ಆ ಕುದುರೆ ಒಳಗಿ ಸೋತಾವ ಇಲ್ಲೇ ನೋಡ್ಬೇಕಂದ್ರೆ ಚಕ್ರ ಕಟ್ಟಿ ಕಾಣಕತ್ತೆ ಆದತ್ತು ಆ ಉಣತ್ರ ಒಳಗ ಆ ಚಕ್ರ ಕಟ್ಟಿಗೆ ಬಂದು ಆ ಚಕ್ರ ಕಟ್ಟಿ ಮ್ಯಾಲ ಇಬ್ಬರ ಅಣ್ಣದ ಯಾರ ಉಣಗ್ಲಾಕ ಇಬ್ಬರ ಅರ್ಥಮ್ದರ್ ಬಂದ್ ಕಡ್ಡಿ ಮ್ಯಾಲೆ ಕುಂತರು ಏನಂತಾರೆ ಹಿರಿಯ ಅಣ್ಣ ಎಂತ ಒಂದಂತರ ಒಳಗ ನಾವು ಇಬ್ಬರ ಯಾರ ತಮ್ಮ ಹ್ಯಾಂಗ ಈ ಒಂದಂತರ ಒಳಗ ಮಾತು ಕೇಳತ್ತಪ್ಪ ಒಂದತ್ರ ಒಳಗ ಹುಡಬೇಕಂದ್ರೆ ಹುಲಿಗೊಳ ಇರ್ತಾವ ಕಾಡ ಹುಡಬೇಕಂದ್ರೆ ಹುಲಿ ಸಿಯಗಳು ಇರ್ತಾವ ನಮಗ್ ನುಂಗಿ ನೀವು ಹೋದು ಅಂದ್ರ ನಾವು ಹ್ಯಾಂಗ ಮಾಡಾರಿ ಅಣ್ಣ ಅಂತ ತಮ್ಮಂತಾನ ಅಣ್ಣಗ ಅಣ್ಣ ತಮ್ಮರ ಕೂಡಿ ನೋಡ್ಬೇಕಂದ್ರೆ ಆ ಚಕ್ರ ಕಡ್ಡಿ ಮೇಲೆ ಬಂದು ಇವ್ರ ಮುಕ್ಕಾಮ ರಹವಾಸ ಮಾಡ್ಯಾರ ದೇವರಿ ಸರಾತ್ರಿ ಟೈಮ್ ಐತ್ರಿ ಬಾರಾದ ಟೈಮಿನಾಗ ಕಿರ್ರತ ಬರ್ತರ ಒಳಗೆ ಅವಾಜ್ ಹೊಟ್ಟ ತಮ್ಮಗಂತ ಅನ ಹೇ ಅಣ್ಣ ತಮ್ಮ ಅಂಜಿಬಿ ಅಡ ನಾ ಇದ್ದೀನಿ ಕೂಡ ಅಂತ ಒಬ್ಬರಿಗೊಬ್ರು ಇಬ್ಬರ ಅಣ್ಣ ತಮ್ಮ ಯಾರು ಧೈರ್ಯ ಹಾಕೊಡಕೋತ ಆ ಚಕ್ರ ನಟ್ಟಿ ಕಟ್ಟಿ ಮ್ಯಾಲ ಕುಂತಾರ ಮಾತಾಡಕೋತ ರಾತ್ರಿ ಬಾರಾಗ್ಲಾಗಿಲ್ಲ ನಿದ್ದಿ ಹೊಂಟಾದ ಇಬ್ಬರ ಅಣ್ಣ ತಮ್ಮ ಯಾರಿಗಿ ಸನಾತ ತಮ್ಮವೇನಂತ ಅಣ್ಣ ನೀ ನಿದ್ರಿಗೆ ತಾಳಂಗಿಲ್ಲ ಅಣ್ಣ ಈಗ ಒಂದ ತಾಸ ನೀ ನಿದ್ರಿ ಮಾಡುವಂತವನಾಗೋ ನೀನು ಸುತ್ತಮುತ್ತಲ ಕೂತು ಸುತ್ತಮುತ್ತ ಗಸ್ತಿ ಪಾರ ಮಾಡತ ಆ ಹೇಳಕ ನಾ ನಿದ್ರಿ ಮಾಡ್ತೀನಿ ಅಣ್ಣ ನೀ ಹೋಗಿ ವಿಶ್ರಾಂತಿ ಮಾಡುವಂತ ನಾಗಂತಂದ ಕ್ಷಣ ತಮ್ಮ ಇಷ್ಟ ಅಲ್ಲ ಗಿತ್ತಡವಿಲ್ಲ ಹಿರಿಯ ಅಣ್ಣ ನೋಡ್ರಿ ಶಾಲ ಹೊತ್ಕೊಂಡ ಚಕ್ರ ಕಟ್ಟಿ ಬ್ಯಾಲ ಮನಿಗೆ ಕ್ಷಣ ತಮ್ಮ ಯಾರು ರಾಜ ಪ್ರಾಣೋಸ ಕೈಯಾಗ ಬಾಡ ತಲವಾರ ಬಿರಾಗ ತಗೊಂಡ ತಮ್ಮಗ್ ನೋಡ್ಬೇಕಂದ್ರೆ ರಕ್ಷಣೆ ಮಾಡತ್ರಿ ಹಿರಿಯ ಅಣ್ಣಗ ಏನಂತ ರಕ್ಷಣೆ ಮಾಡ್ತಾನ ಕಾಲಿಗೆ ಒಬ್ಬ ಬರ್ತಾನ ತೇಲಿಗೆ ಒಮ್ಮ ಬರ್ತಾನ ಕೈಯಾಗ ತಲವಾರ ತಗೊಂಡ ಅಲ ಬಾಳತ್ಕೊಂಡು ಪೈರ ಬಳಕತ್ತಿದ ರಾತ್ರಿ ಬಾರದ ಟೈಮ್ ಆಗ್ಯಾದರಿ ಎಲ್ಲಿ ಅಣ ತಮ್ಮದ್ಯಾರು ಹೋಗಿ ಚಕ್ರ ಕಟ್ಟಿ ಮ್ಯಾಲ ಇದ್ರು ಅದೇ ಜಾಗದಾಗ ಮೂರು ಪ್ರಾಣಿ ಮೂರು ಗೆಳತಾನ ವಿತ್ತರಿ ಮೂಗಾರ ಮಂದಿದು ಏಳಡಿ ಶರಪ ಅಡಿ ಒಳಗೆ ನೋಡ್ಬೇಕಂದ್ರೆ ಹುತ್ತ ಮನುಷ್ಯರ ಹತ್ರ ಹುತ್ತಿಯಾರ ಅದ ಹುತ್ತಿ ಒಳಗೆ ಕುಂತಿತ್ತು ಕೆರಿ ಒಳಗ ತುಂಬ್ಯ ಕೆರಿ ಒಳಗ ನಿಗಂಬ ಕಂಪಿ ಎಂಬದ ಒಂದು ಎರಡದು ಮೂರನೇದ ನೋಡಬೇಕಾದಾರ ಆ ನೋಡ್ಬೇಕ ಆಲ ಗಿಡದ ಮ್ಯಾಲ ಪಾರೋಳ ಪಕ್ಷಿ ಅಂತ ಮಿತ್ರಿ ಆ ಪಾರೋಳ ಪಕ್ಷಿ ಒಳಗ ರಾಜ ಗಣಪ ಶವರಾಜ ಅಂದು ಜೀವಸ್ಥಳ ಅದ್ ನೋಡ್ಬೇಕಂದ್ರೆ ಕಟ್ಟಿ ಆ ನೋಡ್ಬೇಕಂದ್ರೆ ಪಕ್ಷಿ ನೋಡ್ಬೇಕಂದ್ರೆ ದಂಡದಾಗ ಇಟ್ಟಿರು ಮೂರು ಪ್ರಾಣಿ ನೋಡ್ಬೇಕ ಆ ದಿವಸ ಜಗಳ ಆಡಿ ಯಾರ್ದವ್ರ ಮನೆಯಾಗ ಕರ್ರಗ ಮಾರಿ ಕರ್ರಗ ಹಚ್ಕೊಂಡು ಯಾರ್ದವ್ರ ಮನೆ ಒಳಗೆ ಹೋಗುತ್ತಿರು ಸರಾತ್ರಿ ಬಾರಟ್ಟು ಟೈಮ್ ಆಗಿ ಅದ ಅವ್ರು ಮೂರು ಪ್ರಾಣಿ ಒಂದೇ ತೊಲಿ ಮೇಯ್ತಿರು ದಿನ ದಿನ ಒಂದೇ ತೊಲಿ ಕೂಡ್ತಿರು ಹೇಳ್ತಿರು ಆ ದಿವಸ ಜಗಳ ಆದ ಬಳಕ ಕಪ್ಪಿ ಹೋಗಿ ಮನೆ ನೀರಾ ಕುಂತತ್ತು ಹಾ ಹೋಗಿ ತನ್ನ ಮನೆಯಾಗ ಹುತ್ತಿ ಒಳಗೆ ಕುಂತತ್ತು ಪಾರೋಳ ಪಕ್ಷಿ ಅಣ್ಣ ಹೋಗಿ ಗಿಡದ ಮ್ಯಾಲ ಕುಂತಿದ್ದ ಆ ಕಪ್ಪಿ ಎಲ್ಲ ಪಾರೋಳ ಅಣ್ಣ ದಿನ್ನಲ್ಲಿ ನೋಡ್ಬೇಕಂದ್ರೆ ನಾವು ಕುಂತು ಮಾತಾಡ್ತಿದ್ದೇವು ಇವತ್ತು ಬಿ ಮಾತಾಡ್ರ ಬಾಯಣ್ಣ ಸಂಘಟ ಏನ ಒಯ್ಯೋದು ಅದ ಇರೋ ತನಕ ಅನ್ನೋಬೇಕು ಚಲೋ ಕೆಟ್ಟದ ಎಡೆ ಬರ್ತದ ಸಂಘಟ ಏನು ಬರಂಗಿಲ್ಲ ಬಾ ತಮ್ಮ ತಳಗ ಮಾತಾಡಾರಿ ಇಬ್ಬರು ಬಾ ಅಂತ ಕಪ್ಪಿ ಕರಿಲಿ ಕತ್ತರಿ ಯಾರಿ ಯಾ ಪಾರೋಳ ಪಕ್ಷಿ ಅಣ್ಣಗ ಪಾರೋಳ ಪಕ್ಷಿ ವೇನಂತ ಕಪ್ಪಿ ನಿನ್ನ ಕೂಡಲಿ ಏನ ಮಾತಾಡೋದೋ ಇದೆಲ್ಲ ನಿಂದ ಕಿಡಿಗೇಡಿ ಗುಣವ ಮಗನ ನೀ ಎಲ್ಲ ಇದು ಹಚ್ಚಿದ ವಿಘ್ನಾದರು ಬಾಳ ನಿನ್ನ ಕೂಡಲಿ ಏನು ಕಾತುಕೊಳ್ಳೋದು ನಾ ಏನು ಮಾತಾಡಲಿ ನಿನ್ನ ಕೊಡಲಿ ನಿನ್ನಷ್ಟಕ್ಕೆ ನೀರು ನನ್ನಷ್ಟಕ್ಕೆ ನಾ ಇರ್ತೀನಿ ಮಗನೇ ಕಪ್ಪಿ ಅಂತಾನೆ ಪರವಾಗಿಲ್ಲ ಯಾಕೆ ಹಿಂಗ ತಿಳಿತೀರ್ದ ಮಾತಾಡಕತ್ತೀವಿ ನೀ ಜರ ನನ್ನ ಬಳಿ ಬಂದಿ ಠೀಕ್ ಆಯ್ತು ಬರ್ಲಿಲ್ಲ ಅಂದ್ರೆ ನಿನ್ನ ಭೇದ ಹಿಂದಿನ ಮುಂದಿದೆಲ್ಲ ಯಾ ಮಾನವ ಮನುಷ್ಯಾಗಿ ಹೇಳ್ತೀನಿ ಮಾನವ ಮನುಷ್ಯ ಈ ಒಂದಂತರ ಯಾರು ಯಾರು ಹತ್ತಿರಿದ್ರಿ ಬೇಕು ಆ ಮಾನವ ಮನುಷ್ಯ ಬಂದು ನಿನ್ನ ಪ್ರಾಣ ಹೊಡಿತಾನ ನನ್ನ ಪ್ರಾಣ ಹೊಡಿತಾರ ಬರಂಗಿಲ್ಲ ನೀ ಬರಂಗಿಲ್ಲ ಬರಂಗಿಲ್ಲ ಅನ್ಬೇಕ ಸಿಟ್ಟಿಲಿ ಸಾಮರ್ಥ್ಯ ಆ ನಿಗಂಬೆ ಆ ಕಪ್ಪಿ ಏನ್ ಮಾಡ್ತೀರಿ ನೀರಿನ ಒಳಗಿನ ಹೊರಗ ಬಂತು ಹೊರಗ ಬಂದ್ ನೋಡ್ಬೇಕಂದ್ರೆ ಸರ್ ರಾತ್ರಿ ಟೈಮ್ ಆಗಿದೆ ಪಾರ ಒಂದ ಅದ್ರ ಹೊಟ್ಟಿ ಒಳಗ ಎರಡಲ್ಲಿ ನೋಡ್ಬೇಕಂದ್ರೆ ರತ್ನಗಳು ಇದ್ರಿ ಇಲ್ಲ ಅಲ ಅದ್ರ ನೋಡ್ಬೇಕಂದ್ರೆ ಹೊಟ್ಟಿ ಒಳಗ ಲಾಲ ತೆಗೆದು ಭೂಮಿ ಮ್ಯಾಲ ಬಿಟ್ಟು ಕಾರ್ತ್ರಿ ಕಪ್ಪಿ ಆ ರತ್ನದ ಬೆಳಗಿಗೆ ಕಪ್ಪಿ ಮೈಲಾಕ ಶುರು ಮಾಡ್ತಾರಿ ಮೈತಾ ಮೈತಾ ಏನಂತದ ಪಾರವಣ್ಣ ನೀ ಕರೆದ್ರ ಬರಲ್ ಹೊಂಟಿದಿ ಈಗ ನನ್ನ ನಿಂದೆ ಆಡ್ತೀನಿ ನೋಡಣ ಅಂತ ಆ ಕಪ್ಪಿ ಇದ್ದಿದ್ ಒದ್ರಿ ಹೇಳಕತ್ತಿದ್ರಿ ಆ ಒದತ್ರ ಬಳಗ ಮನುಷ್ಯ ಹ್ಯಾಂಗ ಮಾತಾಡತಾದ ಹಾಂಗ ಮಾತಾಡಕತ್ರಿ ಆ ಕಪ್ಪಿ ಏನಂತ ಮಾತಾಡತಾದ ಈ ಒದತ್ರ ಬಳಗ ಯಾರು ಕರಿಬಾಲು ಮನುಷ್ಯ ಬಿದ್ದದರು ಅವನರ ಲಕ್ಷಿಟ ಮಾತು ಕೇಳಬೇಕು ಮಾನವ ಆ ಮೂರ ಪ್ರಾಣಿ ಎಲ್ಲ ಬಾಡವರು ಎಲ್ಲಿ ಒಲತ್ರ ಒಳಗ ಮೈಲ ಕತ್ತಿರು ಆತಾಡೋಬೇಕಾದ್ರೆ ಕಪ್ಪಿ ಇಷ್ಟು ಮಾತಾಡೋದು ಯಾರು ಕೇಳ್ತಾರ ನೋಡ್ಬೇಕಾದ್ರ ಕರಿ ಮಾನವ ತಿಳಿ ಯಾರು ರಾಜ ಪ್ರಾಣಂಸ ಕ್ಷಣ ತಮ್ಮಿಗೆ ನಾವು ಎಚ್ಚರ ಬಿದ್ದ ಒನಂತರ ಒಳಗ ಸರಿ ಸರಿ ಸರಿ ಸರ ಬಂದಾರ ಎಲ್ಲಿ ಹುಡುಗ ಕೈಯಾಗ ತಲವಾರ ಬಾಡ ತಗೊಂಡಾರ ಸರ್ ಸರ್ ಸರ್ ಸರ್ ಸರ್ ಬಂದ ಎಲ್ಲಿ ಯಾರು ನೋಡ್ಬೇಕಂದ್ರ ಕೇರಿ ಅಂತ ಯಾಕ ಕಪ್ಪಿ ನೋಡ್ಬೇಕಂದ್ರೆ ನೀರಾಗ ಒಳ್ಳಕತ್ತಿತ್ತು ಮುಂದ ಅಡ್ಡ ಬಂದ್ ನೋಡ್ಬೇಕು ಹನುಮಾನಲಾಗ ಹೊಡೆದು ಬಾಣ ಹೊಡಿಬೇಕ್ರಿ ಯಾರು ನೋಡ್ಬೇಕು ಕಪ್ಪಿ ಹೊಟ್ಟಿ ಗತ್ತೆ ಆದ ಕಪ್ಪಿ ನೋಡ್ಬೇಕು ಹೊಟ್ಟಿ ಸೀಳ್ತು ಕಪ್ಪಿ ಬೀಳ್ತಾವಿಲ್ಲ ಕಪ್ಪನಿ ರಾಜ ಹೋದ ಕಪ್ಪಿ ಹೊಟ್ಟಾಗ ಕೈ ಹಾಕಿ ಎರಡು ಲಾಲ ತಗೊಂಡ ಎರಡು ಲಾಲ ತಗೊಂಡ ಸರ್ ಸರ್ ಎಲ್ಲಿ ಬಂದ ಅಣ್ಣನ ಬಲ್ಲಿ ಅಣ್ಣಮ್ಮ ಕೊಡಿದ ಚಕ್ರ ಕಟ್ಟಿ ಮ್ಯಾಲ ಆ ಪಾರಳ ಮಕ್ಷಿದ್ ನೋಡ್ಬೇಕಾದ್ರೆ ನಿಂದೆ ಆಳಕತ್ತಿತ್ತು ಕಪ್ಪಿ ಆ ಕಪ್ಪಿ ನಿಂದೆ ಆಡದ ಅಂತ ಕೇಳಿದ್ರು ರಾಜ ಪ್ರಾಣಂಸ ಆಲ ಗಿಡದ ಮೇಲೆ ಮ್ಯಾಕ ಮುಖ ಮಾಡಿ ನೋಡ್ದ ಪಾರಳ ಪಕ್ಷಿ ಕುಂತಿತ್ತು ಬಾಣ ತೆಗದ ಅನ್ನೋ ಬಗಲಾಗಿಂದು ಬಾಣ ತೆಗೆದು ನೋಡ್ಬೇಕಂದ್ರೆ ಆ ಬಾಣಲಿ ನೋಡ್ಬೇಕಂದ್ರೆ ತಾಯಿ ತಾಯಿ ಹೆಸರು ದೇವರ ಹೆಸರು ತಗೊಂಡು ಬಾಣ ಬಿಳ್ಳಾಕೆ ತಡವಿಲ್ಲ ಅದು ಬಾಣ ನೋಡ್ಬೇಕಂದ್ರೆ ಆ ಪಕ್ಷಿ ನೋಡ್ಬೇಕು ಎದಿ ಒಳಗೆ ಹೋಗಿ ಚುಸ್ತ್ರಿ ಎದಿ ಒಳಗೆ ನಡ್ಲಾಕಿ ತಡವಿಲ್ಲ ಪಡ ಪಡ ಪಡ ಪಡ ಪಡ ಅವತ್ತ ಆವಾಜ ಮಾಡಿ ಭೂಮಿಗೆ ಬಿತ್ತು ಆ ಪಾರ್ವ ಪಕ್ಷಿ ರಾಮಕರ್ತ ಪ್ರಾಣ ಹೋಯ್ತ್ರಿ ರಾಮಕರ್ತ ಪ್ರಾಣ ಹೋದ ಬಾಳಕ ಸರ್ ಸರ ಬಂದ ಎಲ್ಲಿ ಆ ಚಕ್ರ ಕಟ್ಟಿಲಿದ ಐದು ಹೆಜ್ಜೆ ಅಣಸ್ಯಾರ ಏಳರಿ ಶರ್ಪಿನ ಬಲಿ ಬಂದ ಬರುವ ತನಕ ಟೈಮಿಗೆ ಆತನ ಟೈಮ್ ಚಲೋ ಇತ್ತು ಹಾವ ಇದ್ದಿದ ಅಡಿ ಒಳಗೆ ಮೈಲಾಕ ಹೋಗಿತ್ತು ಕ್ಷಣ ತಮ್ಮ ಬಂದ ಸರ್ ಸರ ಒಳಗೆ ನೋಡ್ಬೇಕಂದ್ರೆ ಹುತ್ತು ಮನುಷ್ಯನ ಎತ್ತರ ಆಗಿತ್ತು ತಲವಾರಿಯನ್ನು ಭೂಮಿ ಸಮಾನ ಮಾಡಿ ಏಳರಂಗಿ ಕರಿದ್ರಿ ತನ್ನ ಸದ್ದಣ ಮಾಡಿಕೊಂಡ ಸದ್ದಣ ಮಾಡಿಕೊಂಡು ನಾ ಧನ ಗಳಿಸ್ದಲ್ಲ ಅಂತ ಬಂದ ಆತ ನೋಡ್ಬೇಕಂದ್ರೆ ಅಣ್ಣನ ಬಲ್ಲಿ ಅಣ್ಣ ಹೇಳಿದಮ್ಮ ಆ ಪಕ್ಷಿ ಪ್ರಾಣ ಹೋಯ್ತು ಆ ಪಕ್ಷಿ ಪ್ರಾಣಿ ಹಾಂಗ ಹೋಗ್ಯದ ಹಾಂಗ ರಾಜ ರಾಜ ಗಣಪತಿ ಅವನ್ ಪ್ರಾಣ ಹೊಂಟೋಯ್ತು ನಮ್ಮ ಊರಿಗೆ ನೀರು ಹೋಗಿ ಇರ್ಬೇಕಣ್ಣ ನಡ್ರಿ ಊರಿಗೆ ಹೋಗಾರ ನಡಿ ಅಂತ ಇಬ್ಬರ ಅಣ್ಣ ತಮ್ಮದ ಯಾರ ಕೂಡಿ ಅಣ್ಣ ತಮ್ಮ ನೋಡ್ಬೇಕಂದ್ರೆ ಎದ್ದು ಒಬ್ಬರಿಗೊಬ್ಬರು ನೋಡ್ಬೇಕು ಮಾತಕತ್ತಿ ಆಡಿ ತನ್ನ ಊರಿಗೆ ತಾಯಿ ತಂದಿ ನನ್ನ ಮಕ್ಕಳು ಯಾವಾಗ ಬರ್ತಾರ ರಾಜ ರಾಜೂಸ್ ಬೇಡ ಸಂತ ತಾಯಿ ತಂದಿ ಹರಿ ನೋಡ್ಕೊತ ಕೂತಿರು ಇಬ್ಬರ ಮಕ್ಕಳು ಹೋಗಿ ತಾಯಿ ತಂದಿ ಪಾದ ನಮಸ್ಕಾರ ಮಾಡ್ಯಾರ ಅಮ್ಮ ನಿಮ್ದ ಆಶೀರ್ವಾದದಿಂದ ನಾವು ಜೊತೆ ಬಂದೆವು ಆ ಊರ ನೀರು ನಮ್ಮ ಊರಿಗೆ ತಂದೇವು ಅಂತ ತಂದಿ ಪಾದಕ್ಕೆ ನಮಸ್ಕಾರ ಮಾಡ್ಯಾರ ತಂದಿ ಪಾದಕ್ಕೆ ಬಿಡಕಡವಿಲ್ಲ ತಂದಿ ಏನಂತಾರ ಮಾತೆ ಕೇಳ ತಂದೀರ ಯಾ ನೀವ್ ಹೇಳಿದ ಪ್ರಕಾರ ನೋಡ್ರಿ ನಾ ಮಾಡ ಬಂದೀನಿ ನನಗ ಏನ್ ಬಕ್ಷಿಸ್ ಕೊಡ್ತೀರಿ ಏನ್ ಇನಾಮ ಕೊಡ್ತೀರಿ ಅನ್ನ ಬೇಕೇ ಮಗ ನಾ ಹೇಳಿ ಪ್ರಮಾಣ ನೀ ನೌಕರಿ ಮಾಡ್ಕೊಂಡು ಬಂದಿದ್ದಿ ಒಳ್ಳೇದಾಯ್ತು ಇವತ್ತಿದ ಹರಿ ಸಿಂಹಾಸನ ತೆಗೆದ ಹೊಸ ಸಿಂಹಾಸನ ನಾನು ತಯಾರ ಮಾಡಿ ಅದೇ ಬೇಕ ರಾಜಪಟ್ಟ ಅಭಿಷೇಕ ಮಾಡಿಸ್ತ ಹಾಲ ತುಪ್ಪಲಿ ಗದಗಿ ತೊಳೆದಾರ ಎರಡು ಮಕ್ಕಳಿಗೆ ಬಾದರು ನನ್ನ ಮಕ್ಕಳ ಈರ್ ಶೂರ್ ಮಕ್ಕಳವ ಅಂತ ಮಕ್ಕಳಿಗೆ ಊರಾಗ ಮೆರವಣಿಗೆ ತೆಗೆದು ರಾಜ ದೊಡ್ಡವ ರಾಜ ರಾಜವಂಶಕ್ಕೆ ರಾಜಕೀಯ ಕೊಟ್ಟಾರ ರಾಜ ಪ್ರಾಣವಂಶಕ್ಕೆ ಪ್ರಧಾನಿ ನೌಕರಿ ಕೊಟ್ಟರು ಇಬ್ಬರ ಮಕ್ಕಳ ತಾಯಿ ತಂದಿ ಭೇಟಿ ಆಯ್ತು ಆ ತಾಯಿ ತಂದಿ ಮಕ್ಕಳಿಗೆ ಹಾಗೆ ಭೇಟಿ ಆಯ್ತು ಹಾಂಗ ನೋಡ್ಬೇಕಂದ್ರೆ ತಾಯಿ ತಂದಿ ಕೂಡಿ ಯಾರ ಎರಡು ಮಕ್ಕಳು ನೋಡ್ಬೇಕಂದ್ರೆ ಆ ತಾಯಿ ತಂದಿ ಸೇವಾ ಮಾಡ್ಕೋತ ಎಲ್ಲಿ ನೋಡ್ಬೇಕ ನೋಡ್ಬೇಕಂದ್ರೆ ಚಂಪಾವತಿ ಊರ ಒಳಗ ರಾಜಕೀಯ ಮಾಡಕತ್ತಿರ ದೇವರೇ ಇದುವರೆಗೆ ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಮತ್ತು ಸಂಗಡಿಗರಿಂದ ಗೊಂದಳಿಗರ ಕಥೆ ರಾಜ ರಾಜಾಂಶ ಪ್ರಾಣಾಂಶ ಕೇಳಿದಿರಿ ಇನ್ನು ಮುಂದೆ ಕೇಳಿ ಮಿನಿ ಮಾಹಿತಿ ಮಿನಿ ಮಾಹಿತಿ ಕ್ಷಣದಲ್ಲಿ ಮಣ ಮಾಹಿತಿ ನಮಸ್ಕಾರ ರೈತ ಬಾಂಧವರೇ ಕಲಬುರಗಿ ಯಾದಗಿರಿ ಹಾಗೂ ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ತೊಗರಿ ಬೆಳೆ ಒಂದು ವಾಣಿಜ್ಯ ಬೆಳೆಯಾಗಿ ನಾವು ಬೆಳೀತಾ ಇದ್ದೀವಿ ಈ ಮುಂದಿನ ಒಂದು ವಾರದ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ತೊಗರಿ ಬೆಳೆಯಲ್ಲಿ ಕಾಣಿಕೊಳ್ಳಬಹುದಾದಂತಹ ಒಂದು ಪರಿಸ್ಥಿತಿಯ ಬಗ್ಗೆ ತಮಗೆ ಕೆಲ ಮಾಹಿತಿಯನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ ಕೆಂಗ್ನಾಳ್ ಸಸ್ಯರೋಗ ಶಾಸ್ತ್ರಜ್ಞರು ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ ಮುಂದಿನ ಒಂದು ವಾರದ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಬಿಸಿಲಿನ ವಾತಾವರಣ ಇರೋದ್ರಿಂದ ತೊಗರಿ ಬೆಳೆ ಮುಂದಿನ ಕೆಲ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಹೂವಾಡುವ ಒಂದು ಹಂತವನ್ನ ತಲುಪ್ತಾ ಇದೆ ಈ ಒಂದು ಪ್ರಸಂಗದಲ್ಲಿ ರೈತರಿಗೆ ಏನಪ್ಪಾ ಅಂದ್ರೆ ಬೆಳೆಯಲ್ಲಿ ಅಲ್ಲಲ್ಲಿ